ರೈತ ಬಾಂಧವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಸಂದೇಶಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ 9481572600. ನಿಮ್ಮ ಸಂದೇಶಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಈಗ ಕೇಳಿ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ, ಈ ಕುರಿತು ಮಣ್ಣು ವಿಜ್ಞಾನಿಗಳಾದ ಡಾ ಪ್ರಶಾಂತ್ ಜಿಎಂ ಇವರಿಂದ ಮಾಹಿತಿಯನ್ನು ಕೇಳಬಹುದು. ರೈತರಿಗೆಲ್ಲ ಗೊತ್ತಿರುವ ಹಾಗೆ ಮಣ್ಣು ಪರೀಕ್ಷೆನೂ ಕೂಡ ಮಾಡಿಸಬಹುದು. ಮಣ್ಣಿನಲ್ಲಿ ಏನೇನು ಪೋಷಕಾಂಶಗಳು ಇರ್ತವೆ, ಆ ಪೋಷಕಾಂಶಗಳ ಆಧಾರದ ಮೇಲೆ ಯಾವ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ವಿಜ್ಞಾನಿಗಳು ಶಿಫಾರಸು ಮಾಡ್ತಾರಂತ ಎಲ್ಲ ಕೆಲವು ರೈತರಿಗೆ ಗೊತ್ತಿದೆ. ಆದರೂ ಕೂಡ ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿನ ಕೊಡಬೇಕಾಗಿದೆ, ನಮ್ಮ ಒಂದು ಕರ್ತವ್ಯ. ಮಣ್ಣಿನ ಪರೀಕ್ಷೆ ಇರ್ಬೋದು, ಮಣ್ಣಿನ ಆರೋಗ್ಯ ಚೀಟಿ ಬಗ್ಗೆ ಇರ್ಬೋದು, ಈ ರೀತಿ ಎಲ್ಲ ಮಾಹಿತಿನ ಕೊಡಬೇಕಾದ್ದು. ಯಾಕಂದ್ರೆ ಒಂದು ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ಒಂದು ಬೆಳೆಗೆ 17 ಪೋಷಕಾಂಶಗಳು ತುಂಬಾ ಅವಶ್ಯಕತೆ ಇರುತ್ತದೆ. ಸರಿಯಾದ ಪ್ರಮಾಣ ಮತ್ತು ದೊರೆಯುವ ರೂಪದಲ್ಲಿ ಬೆಳೆಗಳ ಬೆಳವಣಿಗೆಯ ಹಂತಕ್ಕೆ ಅನುಗುಣವಾಗಿ ಪೋಷಕಾಂಶಗಳು ಗಿಡಕ್ಕೆ ದೊರೆಯುವಂತಿರಬೇಕು. ಮಣ್ಣುಗಳ ಗುಣಧರ್ಮಗಳಲ್ಲಿ ಮತ್ತು ಫಲವತ್ತತೆಯಲ್ಲಿ ವಿಭಿನ್ನತೆಯನ್ನು ಕಾಣಬಹುದಾಗಿರುತ್ತದೆ. ಹೀಗೆ ಮಣ್ಣಿನಲ್ಲಿರ್ತಕ್ಕಂತ ಮಾಡಿದಂತಾಗುತ್ತದೆ. ಆದುದರಿಂದ ಭೂಮಿಯ ದೋಷಗಳನ್ನು ತಿಳಿದು ಅವುಗಳನ್ನು ಸರಿಪಡಿಸಿ ಸೂಕ್ತ ರಸಗೊಬ್ಬರಗಳನ್ನು ಬಳಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಎಲ್ಲ ರೈತರಿಗೂ ಗೊತ್ತಿರುವ ಹಾಗೆ ಮಣ್ಣಿನ ಪರೀಕ್ಷೆಯ ಪ್ರಾಮುಖ್ಯತೆಯನ್ನು, ಮಣ್ಣಿನ ಪರೀಕ್ಷೆಯ ಉಪಯೋಗ ಏನು, ಮಣ್ಣಿನ ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕಾಳಜಿ ಇರುತ್ತದೆ. ಮಣ್ಣಿನ ಪರೀಕ್ಷೆ ಏನಕ್ಕೆ ಮಾಡಿಸ್ಬೇಕು ಅಂತ ಅಂದ್ರೆ ಮಣ್ಣಿನಲ್ಲಿರುವ ರಸಸಾರ ಅಂದ್ರೆ ಮಣ್ಣಿನ pH ಅನ್ನು ತಿಳಿದುಕೊಳ್ಳೋದು. ನಿಮ್ಮ ಮಣ್ಣಿನ ರಸಸಾರದ ಆಧಾರದ ಮೇಲೆ ನಿಮ್ಮ ಮಣ್ಣು ಉಳಿ ಮಣ್ಣಾಯ್ತೋ ಅಥವಾ ತಟಸ್ಥ ಮಣ್ಣಾಯ್ತೋ ಅಥವಾ ಕ್ಷಾರ ಮಣ್ಣಾಯ್ತೋ ಅಥವಾ ಸವಳು ಮಣ್ಣಾಯ್ತೋ, ಹಾಗೂ ಲವಣಾಂಶ ಪ್ರಮಾಣವನ್ನು ತಿಳಿದು ಅವುಗಳ ಸುಧಾರಣೆ, ಬೇಕಾಗುವ ಸುಣ್ಣ ಅಥವಾ ಜಿಪ್ಸಂ ಪ್ರಮಾಣವನ್ನು ನಿರ್ಧರಿಸಬೇಕಾಗುತ್ತೆ. ಇದರಲ್ಲಿ ಎಲ್ಲ ರೈತರಲ್ಲಿ ಒಂದು ವಿನಂತಿ, ನೀವು ಯಾವಾಗಲೇ ಆಗಲಿ ಸುಣ್ಣ ವನ್ನು ಭೂಮಿಗೆ ಬಳಸುವಾಗ ರಸಸಾರ ನಿಮ್ಮ ಮಣ್ಣಿನ ಒಂದು pH ಅನ್ನು ಪರೀಕ್ಷೆ ಮಾಡಿ ಪರೀಕ್ಷೆಯ ಆಧಾರದ ಮೇಲೆ ಎಲ್ಲರೂ ಕೂಡ ಸುಣ್ಣ, ಕೃಷಿ ಸುಣ್ಣ ಅಥವಾ ಡೋಲಮೈಟ್ ಅನ್ನು ಭೂಮಿಗೆ ಬಳಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಮುಂದೆ ಬೆಳೆಗಳಿಗೆ ಬೇಕಾಗುವ ಅಗತ್ಯ ಪೋಷಕಾಂಶಗಳು, ಬೆಳೆಗಳಿಗೆ ಹೆಚ್ಚಾಗಿ ಪ್ರಥಮ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ತುಂಬಾ ಪ್ರಾಮುಖ್ಯತೆಯಾಗಿರುತ್ತದೆ. ಅದರಲ್ಲಿ ಪ್ರಥಮ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟಾಶ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ ಮತ್ತು ಲಘು ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳಾದ ಸತು, ಬೋರಾನ್, ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್ ಮತ್ತು ಮಾಲಿಬ್ಡಿನಮ್ ಲಭ್ಯತೆಯ ಪ್ರಮಾಣ ಮತ್ತು ಅವುಗಳ ಕೊರತೆಯನ್ನು ವೈಜ್ಞಾನಿಕವಾಗಿ ತಿಳಿದು ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ನಿಗದಿಪಡಿಸಬಹುದು. ಮತ್ತು ಮಣ್ಣಿನ ಗುಣಲಕ್ಷಣಗಳು, ಮಣ್ಣಿನ ರಾಸಾಯನಿಕ ಗುಣಲಕ್ಷಣಗಳು ಅಥವಾ ಭೌತಿಕ ಗುಣಲಕ್ಷಣಗಳು ಅಥವಾ ಜೈವಿಕ ಗುಣಲಕ್ಷಣಗಳು, ಈ ಮೂರು ಮಣ್ಣಿನಲ್ಲಿ ಇರತಕ್ಕಂಥ ಗುಣಧರ್ಮಗಳು ಇದ್ರೆ ಆ ಮಣ್ಣು ಫಲವತ್ತಾಗಿ ಇರ್ತದೆ ಮತ್ತು ಆ ಮಣ್ಣು ಆರೋಗ್ಯಕ್ಕೂ ಕೂಡ ಇರುತ್ತೆ. ಅದಕ್ಕೆ ನಾವು ಸೂಕ್ತವಾಗಿ ಬೆಳೆಯನ್ನು ಕೂಡ ಆಯ್ಕೆ ಮಾಡಬಹುದು. ಇದರಿಂದ ಮಣ್ಣು ಪರೀಕ್ಷೆ ಮಾಡಿಸೋದು ತುಂಬಾ ಅತ್ಯವಶ್ಯಕವಾಗಿರುತ್ತದೆ. ಹಾಗೂ ಮಣ್ಣಿನ ಇರ್ತಕ್ಕಂಥ ಭೌತಿಕ ಗುಣಗಳು ಯಾವ್ಯಾವ ಅಂದ್ರೆ ನೀರು ಹಿಡಿದಿಟ್ಟುಕೊಳ್ಳುವಿಕೆ, ಮಣ್ಣಿನ ಸ್ವರೂಪ ಇರ್ಬೋದು, ಮಣ್ಣಿನ ಕಣದ ರಚನೆ ಬಗ್ಗೆ ಇರ್ಬೋದು, ಸಾಂದ್ರತೆ ಇತ್ಯಾದಿ ಅಂಶಗಳನ್ನು ತಿಳಿದುಕೊಂಡು ಮಣ್ಣಿನ ಫಲವತ್ತತೆಯನ್ನು ಉತ್ತಮಪಡಿಸಬಹುದು. ಮಣ್ಣಿನ ಸಮೀಕ್ಷೆ ಇರ್ಬೋದು, ಮಣ್ಣಿನ ವರ್ಗೀಕರಣ ಇರ್ಬೋದು ಮತ್ತು ಮಣ್ಣಿನ ಫಲವತ್ತತೆಯ ನಕ್ಷೆಯನ್ನು ತಯಾರಿಸಬಹುದು. ಹೀಗೆ ಇಷ್ಟೆಲ್ಲ ಕೂಡ ಮಣ್ಣಿನ ಪರೀಕ್ಷೆಯ ಮಹತ್ವ ಆಗಿರುತ್ತೆ. ಮತ್ತು ವಿವಿಧ ಬೆಳೆಗಳಿಗೆ ಕೊಡಬೇಕಾದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ನಾವು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ. ಒಂದನೇದು ಉತ್ಪಾದನೆಗಾಗಿ ಬೆಳೆ ಉಪಯೋಗಿಸುವ ಸಸ್ಯ ಪೋಷಕಾಂಶಗಳ ಪ್ರಮಾಣ ಮತ್ತು ಬೆಳೆಗಳಲ್ಲಿ ದೊರೆಯುವ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿ ಮಣ್ಣಿನ ಪರೀಕ್ಷೆ ಮಾಡಿ ಅದರಲ್ಲಿ ಯಾವ ರೀತಿ ಪ್ರಥಮ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು, ತೃತೀಯ ಪೋಷಕಾಂಶಗಳು ಮಣ್ಣಿನಲ್ಲಿ ಎಷ್ಟಿದೆ, ಅದಕ್ಕೆ ತಕ್ಕನಾಗಿ ನಾವು ಯಾವ ಬೆಳೆಗೆ ನಮ್ಮ ಸುಧಾರಿತ ಬೇಸಾಯ ಕ್ರಮಗಳ ಪುಸ್ತಕದ ರೆಕಮೆಂಡೇಶನ್ ಪ್ರಕಾರ ಯಾವ ಬೆಳೆಗೆ ಎಷ್ಟು ಶಿಫಾರಸು ಮಾಡಿದೀವಿ, ನಿಮ್ಮ ಭೂಮಿನಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿದ್ದೇವೆ, ಮತ್ತು ನಾವು ಯಾವ ಶಿಫಾರಸಿನ ಆಧಾರದ ಮೇಲೆ ನೀವು ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು, ಹೀಗೆ ಎಲ್ಲಾ ರೀತಿಯ ನಿಮಗೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಹೇಗೆ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯಿಂದನೂ ವಿಜ್ಞಾನಿಗಳು ಅಥವಾ ಹೇಳಿಕೊಡ್ತಾರೆ, ಅಥವಾ ಕೃಷಿ ಅಧಿಕಾರಿಗಳು ಕೂಡ ಹೇಳಿಕೊಡ್ತಾರೆ. ಅದಕ್ಕೆ ಎಲ್ಲಾ ರೈತ ಬಾಂಧವರು ವೈಜ್ಞಾನಿಕ ರೀತಿಯಲ್ಲಿ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ವ್ಯವಸ್ಥಿತವಾಗಿ ಕೃಷಿ ವಿಶ್ವವಿದ್ಯಾಲಯದ ಪ್ರಯೋಗಶಾಲೆಗಳಿಗೂ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮ ಜಿಲ್ಲೆಯ ಪ್ರಯೋಗಾಲಯಕ್ಕೂ ಕೂಡ ಸಂಪೂರ್ಣವಾಗಿ ನಿಮ್ಮ ವಿವರ ಮತ್ತು ಬೆಳೆಯ ವಿವರವನ್ನು ಕೊಟ್ಟು ಮಣ್ಣಿನ ಪರೀಕ್ಷೆ ಮಾಡಿಸಿದ ಆದ ಮೇಲೆ ನೀವು ಮಣ್ಣಿನ ಆರೋಗ್ಯ ಚೀಟಿಯನ್ನು ಪಡೆದು ಆ ಆರೋಗ್ಯ ಚೀಟಿನಲ್ಲಿ ನಿಮ್ಮ ಹೊಲದ ಪೋಷಕಾಂಶಗಳ ಯಾವ ರೀತಿಯಲ್ಲಿ ಇದೆ ಅಂತೇಳಿ ಅವರಿಂದ ಸಂಪೂರ್ಣವಾಗಿ ವಿವರ ಪಡೆದು ಅವರು ಹೇಳಿದ ಹಾಗೆ ಗೊಬ್ಬರಗಳನ್ನು ಉಪಯೋಗಿಸಿ ಇದರಿಂದ ಇಳುವರಿಯನ್ನು ಹೆಚ್ಚಾಗಿ ಪಡೆಯಿರಿ ಮತ್ತು ನಿಮ್ಮ ಮಣ್ಣನ್ನು ಆರೋಗ್ಯವಾಗಿ ಫಲವತ್ತತೆಯಿಂದ ಕಾಪಾಡಿಕೊಳ್ಳಿ ಎಂದು ಹೇಳುತ್ತಾ ಧನ್ಯವಾದಗಳು. ಇದುವರೆಗೆ ಡಾಕ್ಟರ್ ಪ್ರಶಾಂತ್ ಜಿಎಂ ಅವರಿಂದ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಈ ಕುರಿತ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಬೆಣ್ಣೆಹಣ್ಣಿನ ಉತ್ಪಾದನೆಯ ತಾಂತ್ರಿಕತೆಗಳು ಈ ಕುರಿತು ತೋಟಗಾರಿಕಾ ವಿಜ್ಞಾನಿಯಾದಂತಹ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಇವರಿಂದ ಮಾಹಿತಿ. ರೈತ ಬಾಂಧವರೇ, ನಿಮಗೆಲ್ಲ ತಿಳಿದಿರಬಹುದು ಇತ್ತೀಚೆಗೆ ಬೆಣ್ಣೆ ಹಣ್ಣು ಅತಿ ಹೆಚ್ಚು ಪ್ರಸರಿಸುತ್ತಿರುವಂತಹ ಒಂದು ಹಣ್ಣಾಗಿ ಹೊರಹೊಮ್ಮಿದೆ ಮತ್ತು ಇದು ಒಂದು ಉತ್ತಮ ಬೇಡಿಕೆಯನ್ನು ಹೊಂದಿದೆ. ಆದಾಯ ಮತ್ತು ಆರೋಗ್ಯವನ್ನು ಸಹ ಇದು ಒಳಗೊಂಡಿರುವಂತಹ ಒಂದು ಬೆಣ್ಣೆ ಹಣ್ಣು ಮತ್ತು ಇದಕ್ಕೆ ನಾವು ವೈಜ್ಞಾನಿಕವಾಗಿ ಪರ್ಸಿಯಾ ಅಮೆರಿಕಾನ ಎಂದು ನಾವು ಇದಕ್ಕೆ ಕರಿತೇವೆ. ಇದನ್ನ ಇದು ಸಾಮಾನ್ಯವಾಗಿ ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಅದೊಂದು ಹುಟ್ಟಿದೆ ಅನ್ನುವಂತ ಒಂದು ಕುರುಹು ಇದೆ ಮತ್ತು ಈ ಒಂದು ಸುಮಾರು 60 ಹೆಚ್ಚು ದೇಶಗಳು ಈ ಒಂದು ಹಣ್ಣನ್ನ ನಮ್ಮ ಜಗತ್ತಿನಲ್ಲಿ ಇದನ್ನ ಬೆಳೆಸಿದ್ದಾರೆ. ಅದರಲ್ಲೂ ಅತಿ ಹೆಚ್ಚಾಗಿ ಮೆಕ್ಸಿಕೋ ದೇಶವು ಬೆಣ್ಣೆ ಹಣ್ಣಿನ ಉತ್ಪಾದನೆಯಲ್ಲಿ ಮತ್ತು ರಫ್ತಿನಲ್ಲಿ ಮೊದಲ ಸ್ಥಾನವನ್ನು ಹೊಂದಿದೆ. ಮತ್ತೆ ನಮ್ಮ ಭಾರತದಲ್ಲಿ ಬಂದರೆ ನಮ್ಮ ಭಾರತದಲ್ಲಿ ಕೂಡ ಸಹ ತಮಿಳುನಾಡು, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಸಿಕ್ಕಿಂ, ಹಿಮಾಚಲ ಪ್ರದೇಶ, ಉತ್ತರಾಖಂಡ ಹೀಗೆ ಮುಂತಾದ ರಾಜ್ಯಗಳಲ್ಲಿ ಇದನ್ನು ಬೆಳೆಸಿದ್ದಾರೆ. ಈ ಒಂದು ಬೆಣ್ಣೆ ಹಣ್ಣಿನ ಒಂದು ಉಪಯೋಗ ಏನಂತಂದ್ರೆ ಇದರಲ್ಲಿ 85% ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರುತ್ತದೆ, ಹಾಗೆಯೇ 15% ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರುತ್ತದೆ, ಹಾಗೆಯೇ 0% ಇದು ಕೊಲೆಸ್ಟ್ರಾಲ್ ಅನ್ನ ಹೊಂದಿದ್ದು ಈ ಹಣ್ಣಿನ ಒಂದು ಕೊಬ್ಬಿನಾಂಶ ಮಾನವನ ದೇಹಕ್ಕೆ ಯಾವುದೇ ಒಂದು ಹಾನಿಯನ್ನು ಉಂಟು ಮಾಡುವುದಿಲ್ಲ. ಹೀಗಾಗಿ ಈ ಒಂದು ಬೆಣ್ಣೆ ಹಣ್ಣಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಡಿಮ್ಯಾಂಡ್ ಹೆಚ್ಚಾಗಿರುತ್ತದೆ. ಹಾಗೆಯೇ ಇದು ಈ ಹೃದ್ರೋಗವನ್ನು ತಡೆಯುವಲ್ಲಿ ಸಹ ಇದು ಬಹಳ ಸಹಾಯವನ್ನ ಮಾಡುತ್ತದೆ. ಹಾಗೆ ತೂಕವನ್ನು ಇಳಿಕೆ ಮಾಡಲು ಕೂಡ ಇದು ಸಹಾಯವನ್ನ ಮಾಡುತ್ತದೆ. ಹಾಗೆ ಮಧುಮೇಹ ಮತ್ತು ಕ್ಯಾನ್ಸರ್ ರೋಗವನ್ನು ಸಹ ಇದು ತಕ್ಕ ಮಟ್ಟಿಗೆ ಕಡಿಮೆಯನ್ನ ಮಾಡುತ್ತದೆ. ಈ ಹಣ್ಣಿನಲ್ಲಿರುವಂತಹ ಒಂದು ಲೆಸಿಲಿನ್ ಎಂಬ ಒಂದು ಅಂಶವು ಒಂದು ಮೆದುಳಿನ ಒಂದು ಬೆಳವಣಿಗೆ ತುಂಬಾ ಉತ್ತಮವಾಗಿ ಒಂದು ಸಹಾಯವನ್ನ ಮಾಡುತ್ತದೆ ಮತ್ತು ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ರಕ್ತನಾಳಗಳು ಕಿರಿದಾಗುವುದನ್ನು ಸಹ ಇದು ತಪ್ಪಿಸುತ್ತದೆ. ಚರ್ಮ ಮತ್ತು ದೃಷ್ಟಿಯ ಆರೋಗ್ಯವನ್ನು ಸುಧಾರಿಸಲು ಸಹ ಇದು ಸಹಾಯವನ್ನ ಮಾಡುತ್ತದೆ. ಹೀಗೆಯೇ ಇದು ಮತ್ತೆ ಇದ್ರ ಜೊತೆಗೇನೆ ಬೆಣ್ಣೆಹಣ್ಣಿನ ಉಪಯೋಗಗಳು ಹೇಳಬೇಕು ಅಂದ್ರೆ ಇದನ್ನು ತುಂಬಾ ಕಡೆ ಉಪಯೋಗಿಸಿದರೆ ಅದರಲ್ಲೂ ಹೆಚ್ಚಾಗಿ ಇತ್ತೀಚೆಗೆ ಮಿಲ್ಕ್ ಶೇಕ್ ಮತ್ತು ಮುಂತಾದ ತಂಪು ಪಾನೀಯಗಳಲ್ಲಿ ಇದನ್ನು ಅತಿ ಹೆಚ್ಚಾಗಿ ಉಪಯೋಗಿಸಿದ್ದಾರೆ. ಹಾಗೆಯೇ ನಮ್ಮ ಮನೆಯಲ್ಲೂ ಸಹ ಇದನ್ನ ಸಾಮಾನ್ಯವಾಗಿ ಚಿತ್ರಾನ್ನ ಜೊತೆಗೆ, ರೊಟ್ಟಿ, ದೋಸೆ ಜೊತೆಗೆ ಕೂಡ ನಾವು ಗೊಜ್ಜು ಜೊತೆಗೆ ಸಹ ಇದನ್ನು ನಾವು ನಮ್ಮ ವಿವಿಧ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ನಾವು ಇದನ್ನ ಉಪಯೋಗಿಸ್ಕೋಬಹುದು. ಹಾಗೆಯೇ ಕಾಂತಿವರ್ಧಕ ಮುಖದ ಕ್ರೀಮ್ನಲ್ಲೂ ಸಹ ಇದನ್ನ ಉಪಯೋಗಿಸ್ಲಿಕ್ಕೆ ಬಹಳ ಸಹಕಾರಿಯಾಗುತ್ತದೆ. ಬೆಣ್ಣೆ ಹಣ್ಣಿನಿಂದ ತೈಲವನ್ನು ಸಹ ತೆಗೆಯಬಹುದು. ಎಣ್ಣೆಯು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಸಹ ಇದು ಕಾಪಾಡುವಲ್ಲಿ ಬಹಳ ಸಹಕಾರಿಯಾಗಿದೆ. ಇನ್ನು ಮುಂದೆ ನಾವು ಈ ಒಂದು ಬೆಣ್ಣೆ ಹಣ್ಣಿಗೆ ಬೇಕಾಗುವಂತಹ ಮಣ್ಣು ಮತ್ತು ಹವಾಮಾನದ ಬಗ್ಗೆ ತಿಳಿದುಕೊಳ್ಳೋಣ. ಬೆಣ್ಣೆ ಹಣ್ಣನ್ನು ಎಲ್ಲಾ ರೀತಿಯ ಮಣ್ಣಿನಲ್ಲಿ ಇದನ್ನು ಬೆಳೆಯಬಹುದಾಗಿದೆ. ಆದರೆ ನೀರು ನಿಲ್ಲುವಂತಹ ಮತ್ತು ಕಳಪೆ ಒಳಚರಂಡಿ ವ್ಯವಸ್ಥೆ ಇರುವಂತಹ ಭೂಮಿಯು ಅತಿ ಸೂಕ್ತವಲ್ಲ. ಮಣ್ಣಿನ ರಸಸಾರ 6-8 ಇದ್ದು ಇಸಿ 0.2 ಇದಕ್ಕಿಂತ ಕಡಿಮೆ ಇದ್ದರೆ ಇದು ಒಂದು ಉತ್ತಮ. ಕ್ಷಾರ ಮತ್ತು ಸೋಡಿಯಂ ಮಣ್ಣಿನಲ್ಲಿ ಬೆಳೆ ಬೆಳೆಯುವುದು ಕಷ್ಟ. ಇದು ಉಷ್ಣವಲಯ ಮತ್ತು ಸಮಶೀತೋಷ್ಣವಲಯದ ಬೆಚ್ಚಗಿನ ವಾತಾವರಣದಲ್ಲಿ ಉತ್ತಮವಾಗಿ ಇದು ನಾವು ಬೆಳೆಯಬಲ್ಲದು. ಹಾಗೆಯೇ ಒಂದು ಉಷ್ಣಾಂಶ 12-13 ವರೆಗೂ ಸಹ ಉಷ್ಣಾಂಶ ಇದು ತಾಳಬಲ್ಲದು. ಹಾಗೆಯೇ 1,000 ಮೀಟರ್ಗಿಂತ ಅಧಿಕ ಹಾಗೂ 85% ಶೇಕಡ ಆರ್ದ್ರಷ್ಟು ಇದ್ರೆ ಇದು ಅತಿ ಉತ್ತಮ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಆರ್ದ್ರತೆ ಕಡಿಮೆ ಇದ್ದಾಗ ಎಲೆಗಳು ಉದುರುತ್ತವೆ. ಹೀಗೆ ಮತ್ತೆ ಇದನ್ನ ನಾವು ಸಮುದ್ರ ಮಟ್ಟದಿಂದ 600-1000 meters ಎತ್ತರವಿರುವ ಕೊಡಗು, ಹಾಸನ, ಚಿಕ್ಕಮಗಳೂರು, ಬೆಂಗಳೂರು, ಕೋಲಾರ, ಮೈಸೂರು ಹಾಗೂ ಶಿವಮೊಗ್ಗ, ಮಂಡ್ಯ, ಚಾಮರಾಜನಗರ ಹಾಗೂ ಇದೇ ಈ ಒಂದು ಜಿಲ್ಲೆಗಳಲ್ಲಿ ಇದನ್ನ ಅತಿ ಹೆಚ್ಚಾಗಿ ಬೆಳೆಯಲಿಕ್ಕೆ ಇದು ಒಂದು ವಾತಾವರಣ ಸೂಕ್ತವಾಗಿರುತ್ತದೆ. ಈ ಒಂದು ಹಣ್ಣಿನಲ್ಲಿ ಪ್ರಭೇದಗಳು 3 ಇದಾವೆ. ಅದರ ಮೆಕ್ಸಿಕನ್ ಪ್ರಭೇದ, ಗ್ವಾಟೆಮಾಲನ್ ಪ್ರಭೇದ ಮತ್ತು ವೆಸ್ಟ್ ಇಂಡಿಯನ್ ಪ್ರಭೇದಗಳು ಇರುತ್ತವೆ. ಹಾಗೆಯೇ ಇದರಲ್ಲಿ ತಳಿಗಳು ಅಂತ ಬಂದಾಗ ಇದರಲ್ಲಿ ಪ್ರಮುಖ ತಳಿಗಳು ಅಂತಂದ್ರೆ ಈ ಒಂದು ಭಾಗದಲ್ಲಿ ಹ್ಯಾಸ್ ಅಂತ ಒಂದು ತಳಿ, ಫೋರ್ಟೆ ಅಂತ ಒಂದು ತಳಿ ಇದೆ, ಮತ್ತೆ ಬೇಕಾನ್ ಇದೆ, ರೀಡ್ ಅಂತ ತಳಿ ಇದೆ, ಪೋಲಾಕ್ ಇದೆ, ಮತ್ತೆ ಅರ್ಕ ಸುಪ್ರೀಂ ಅಂತ ಒಂದು ತಳಿಯನ್ನ ನಮ್ಮ ಇತ್ತೀಚೆಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಇಲ್ಲಿಂದ ಇದನ್ನ ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಸಹ ಒಳ್ಳೆಯ ಒಂದು ಇಳುವರಿ ತಳಿ ಕೊಡುವಂತಹ ತಳಿಯಾಗಿ ಹೊರಹೊಮ್ಮಿದೆ. ಹಾಗೆ ಕಾವೇರಿ ಅನ್ನುವಂತಹ ತಳಿ ಕೂಡ ಇದರಲ್ಲಿ ಅಭಿವೃದ್ಧಿಯನ್ನು ಕೊಡಿಸಲಾಗಿದೆ. ಮತ್ತೆ ಸಸ್ಯಾಭಿವೃದ್ಧಿಯ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ಈ ಒಂದು ಹಣ್ಣು ಸಸ್ಯಾಭಿವೃದ್ಧಿಯನ್ನ ಬೀಜದಿಂದ ಸಹ ಮಾಡ್ತಾರೆ, ಮತ್ತೆ ಕಸಿಗಳನ್ನು ಸಹ ಇಲ್ಲ ಮಾಡ್ತಾರೆ. ಬೀಜದಿಂದ ಅಂತಂದ್ರೆ ಬೀಜಗಳು 2-3 ವಾರದ ಒಳಗೆ ಬದುಕಬಲ್ಲವು. ಈ ಬೀಜಗಳನ್ನು ನಾವು 50 cm ಮಾಳಿನಲ್ಲಿ ಶೇಖರಣೆ ಇಟ್ಟು ಮಾಡ್ಕೊಂಡ್ಬಿಟ್ಟು ನಂತರ ಇದರ 4 ವಾರಗಳ ತನಕ ನಾವು ಹೆಚ್ಚಿಸಬಹುದು. ಬೀಜದ ಒಂದು ಹೊರಪದರಗಳನ್ನು ತೆಗೆದು ಪಾಲಿಬ್ಯಾಗಿಗೆ ಹಾಕಿದೆ 6-8 ತಿಂಗಳಲ್ಲಿ ನಾವು ಸಸಿಗಳ ನಾಟಿಗೆ ಸಿದ್ಧವಾಗುತ್ತೇವೆ. ಈ ರೀತಿ ಬೀಜದಿಂದ ಬಂದ ಬೆಳೆಯ ಗಿಡಗಳು ಸುಮಾರು 4-5 ವರ್ಷಗಳ ನಂತರ ಇದು ಇಳುವರಿಯನ್ನು ಕೊಡಲಿಕ್ಕೆ ಪ್ರಾರಂಭಿಸುತ್ತದೆ. ಅದೇ ರೀತಿಯಾಗಿ ಈ ಕಸಿ ಗಿಡಗಳನ್ನು ನಾವು ಮಾಡಬೇಕು ಅಂದ್ರೆ ನಾವು ತಾಯಿ ಮರದ ಒಂದು ಎಲ್ಲ ಲಕ್ಷಣಗಳನ್ನು ಕಸಿ ಮಾಡಿದ ಗಿಡಕ್ಕೆ ಬರುತ್ತದೆ. ಇದರಲ್ಲಿ ಪೆನ್ಸಿಲ್ ಗಾತ್ರದ ಆರೋಗ್ಯವಂತ ಪಾಲಿಬ್ಯಾಗ್ನಲ್ಲಿರುವ ಬೇರು ಕಾಂಡ ಗಿಡಗಳು ಮೇಲೆ 1 ವರ್ಷದ ಹಳೆಯ 2-3 ಕಣ್ಣುಗಳಿರುವ ತುದಿ ಕುಡಿಯನ್ನ ಕಸಿ ಮಾಡಬೇಕು. ಹಸಿರು ಮನೆಯಲ್ಲಿ ಕಸಿ ಮಾಡಿದ್ದಾರೆ ಗಿಡಗಳ ಮೊಳಕೆಯೊಡುವಿಕೆಯ ಒಂದು ಯಶಸ್ಸಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ಗಿಡಗಳು ಕಸಿ ಮಾಡಿದ 6 ತಿಂಗಳ ನಂತರ ನಾಟಿ ಮಾಡಲು ಇವು ಸಿದ್ಧವಾಗುತ್ತವೆ. ಈ ರೀತಿ ಕಸಿ ಮಾಡಿದ ಹಣ್ಣುಗಳು ಸುಮಾರು 2-3 ವರ್ಷಗಳ ನಂತರ ಇಳುವರಿ ಕೊಡಲು ಪ್ರಾರಂಭಿಸುತ್ತವೆ. ಹಾಗೆಯೇ ಇದಕ್ಕೆ ಬೇಕಾಗುವಂತಹ ಬೇಸಾಯ ಕ್ರಮಗಳು ಅಂತಂದ್ರೆ ಇದಕ್ಕೆ ಸಾಮಾನ್ಯವಾಗಿ ಇಳಿಜಾರು ಪ್ರದೇಶವಿದ್ರೆ ಅತಿ ಹೆಚ್ಚು ಉತ್ತಮ. ಸಮತಟ್ಟು ಭೂಮಿಯಲ್ಲೂ ಸಹ ಇದನ್ನ ನೀರು ಬಸಿಯುವಂತಹ ವ್ಯವಸ್ಥೆ ಮಾಡಿಕೊಂಡು ಅದನ್ನ ನಾಟಿ ಮಾಡಲಿಕ್ಕೆ ನಾವು ಸಿದ್ಧ ಮಾಡಬಹುದಿದೆ. ಇದ ಒಂದು ನಾಟಿ ಮಾಡಲಿಕ್ಕೆ 8 meters ಉದ್ದ, ಹಾಗೆ 8 meters ಅಗಲ ಅವನ್ನ ಒಂದು ಅಂತರದಲ್ಲಿ ನಾವು ನಾಟಿ ಮಾಡ್ಕೋಬಹುದು. ಹಾಗೆಯೇ ಮತ್ತೆ 90 cm ಅಷ್ಟು ಗುಂಡಿಯನ್ನ ತೆಗೆದುಕೊಬಿಟ್ಟು ಈ ಒಂದು ಗುಂಡಿಯಲ್ಲಿ ಸಮ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಂಡಿನ ಮಿಶ್ರಣವನ್ನ ಒಂದು 1/2 ಭಾಗದ ಒಂದು ಗುಂಡಿಗೆ ತುಂಬಬೇಕು. ನಂತರ ಗುಣಿಯ ಮಧ್ಯದಲ್ಲಿ ಗಿಡಗಳನ್ನ ಕಸಿ ಮಾಡಿದ ಭಾಗ ಭೂಮಿಯ ಮೇಲೆ ಬರುವಂತೆ ನಾಟಿಯನ್ನು ಮಾಡಬೇಕಾಗುತ್ತದೆ. ಹಾಗೆಯೇ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಇದು ನಾಟಿ ಮಾಡಲು ಅತಿ ಸೂಕ್ತವಾದಂತೆ. ಸಸ್ಯಗಳಲ್ಲಿ ಗಟ್ಟಿರೆಂಬೆ ಬೆಳೆಯುವ ತನಕ ಕೋಲಿನ ಸಹಾಯದಿಂದ ಇದನ್ನ ಆಶ್ರಯನ ಒದಗಿಸಿದ್ರೆ ಬಹಳ ಸಹಾಯ ಆಗುತ್ತದೆ. ಹಾಗೆಯೇ ನೀರಾವರಿ ಅಂತ ಬಂದಾಗ ಹನಿ ನೀರಾವರಿ ಇದಕ್ಕೆ ಅತಿ ಉತ್ತಮ. ಹಣ್ಣಿನ ಗಾತ್ರ ಮತ್ತು ತೈಲಾಂಶವನ್ನು ಹೆಚ್ಚಿಸುವಲ್ಲಿ ನೀರಾವರಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ನಾವು ತೇವಾಂಶವನ್ನು ಕಾಪಾಡಲು ಮಲ್ಚಿಂಗ್ ಅನ್ನು ಒಂದು ಮಾಡಿಕೊಂಡ್ರೆ ತುಂಬಾ ಸಹಾಯಕಾರಿ ಆಗುತ್ತದೆ. ಹಾಗೆಯೇ ಇದರಿಂದ ನಮಗೆ ಕಳೆಗಳ ನಿಯಂತ್ರಣ ಕೂಡ ಅತಿ ಹೆಚ್ಚಾಗಿ ನಿಯಂತ್ರಣವನ್ನು ಮಾಡಬಹುದು. ಮತ್ತೆ ಇದನ್ನು ನಾವು ಆಕಾರ ಮತ್ತು ಸೌರಕ್ಕಿನ ಸಹ ಇದಕ್ಕೆ ನಾವು ಮಾಡಬೇಕಾಗುತ್ತದೆ. ನೆಲಮಟ್ಟದಿಂದ 60-90 cm ಎತ್ತರದವರೆಗೆ ಕಾಂಡ ಹಸನಾಗಿರಬೇಕು. ಅನಂತರ ಸುಳಿಯನ್ನು ನಾವು ಚಿವುಟಿ 3-4 ಪಕ್ಕ ರೆಂಬೆಗಳನ್ನು ಬೆಳೆಯುವಂತೆ ಪ್ರೋತ್ಸಾಹಿಸಬೇಕಾಗುತ್ತದೆ. ಪ್ರತಿ ವರ್ಷ ಸೌರ ಅವಶ್ಯಕತೆಯನ್ನು ಇರುವುದಿಲ್ಲ. ಹೆಚ್ಚು ನೆರಳಿನಿಂದ ಕೂಡಿದ ಅಡ್ಡಾದಿಡ್ಡಿಯಾಗಿ ಬೆಳೆದ ಹಾಗೂ ಮುರಿದ ರೆಂಬೆಗಳನ್ನು ಮಾತ್ರ ನಾವು ಪ್ರತಿ ವರ್ಷ ಸವರಿ ತೆಗೆಯಬೇಕಾಗುತ್ತದೆ. ಹಾಗೆಯೇ ನಂತರ ಈ ಒಂದು ಕೊಯ್ಲು ಮತ್ತು ಇಳುವರಿಗೆ ಬಂದಾಗ ಸಾಮಾನ್ಯವಾಗಿ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಬಿಟ್ಟ ಹೂವು ಕಾಯಿ ಕಟ್ಟಿ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಇದು ಕೊಯ್ಲಿಗೆ ಬರುತ್ತದೆ. ಮತ್ತೆ ನವೆಂಬರ್ ಡಿಸೆಂಬರ್ ನಲ್ಲಿ ಬಿಟ್ಟ ಹೂವು ಕಾಯಿ ಕಟ್ಟಿ ಮೇ ಅಥವಾ ಜೂನ್ ಹೊತ್ತಿಗೆ ಇದು ಕೊಯ್ಲಿಗೆ ಬರುತ್ತದೆ. ಹಸಿರು ಬಣ್ಣದ ಒಂದು ಹಣ್ಣುಗಳು ಪಕ್ವತೆಯನ್ನು ಹೊಂದಿದಾಗ ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಕೊಯ್ಲು ಮಾಡಿದ 6-10 ದಿನಗಳಲ್ಲಿ ಹಣ್ಣಾಗ್ತವೆ. ಕೊಯ್ಲು ಮಾಡಿದ ನಂತರವಷ್ಟೇ ಕಾಯಿಗಳು ಮೃದುವಾಗುತ್ತವೆ. ಇಳುವರಿಯು ಈ ಒಂದು ಗಿಡದ ಒಂದು ವಯಸ್ಸಿನ ಮೇಲೆ ಅವಲಂಬನೆ ಆಗಿರುತ್ತದೆ. ಸಾಮಾನ್ಯವಾಗಿ 10-15 ವರ್ಷದ ಒಳ್ಳೆಯ ಆರೈಕೆಯಿಂದ ಕೂಡಿದ ತೋಟದಲ್ಲಿ ಪ್ರತಿ ಮರಕ್ಕೆ ಅಂದಾಜು 300-400 ಹಣ್ಣುಗಳು ದೊರೆಯುತ್ತದೆ. ಅಂದರೆ ಹೆಕ್ಟೇರಿಗೆ ಸರಿಸುಮಾರಾಗಿ 8-10 ಟನ್ ಇಳುವರಿಯನ್ನು ಇದು ಕೊಡಬಲ್ಲದು. ಮತ್ತೆ ಇದರಲ್ಲಿ ಈ ಒಂದು ಹಣ್ಣಿನ ಬೆಳೆಗಳಿಗೆ ಕೀಟಗಳಂತ ಬಂದಾಗ ನುಶಿ ಥ್ರಿಪ್ಸ್ ಮತ್ತು ಹಣ್ಣಿನ ನೊಣ ಇದಕ್ಕೆ ಅತಿ ಹೆಚ್ಚು ಬಾಧೆಯನ್ನ ಮಾಡುತ್ತದೆ. ನುಸಿ ಮತ್ತು ಥ್ರಿಪ್ಸ್ ಕೀಟವನ್ನು ಹತೋಟಿಯಲ್ಲಿಡಲು 10 ಲೀಟರ್ ನೀರಿನಲ್ಲಿ 25 ಮಿಲಿ ಟೈಕೋಫಾಲ್ ಇಲ್ಲವೇ 20 ಗ್ರಾಂ ನೀರಿನ ರಂದು ಗಂಧಕವನ್ನು ಬೆರೆಸಿ ಇದಕ್ಕೆ ಸಿಂಪಡಣೆ ಮಾಡಿದರೆ ಈ ಒಂದು ಕೀಟಗಳನ್ನು ನಾವು ಹತೋಟಿಯನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ. ಅದೇ ರೀತಿಯಾಗಿ ಹಣ್ಣಿನ ನೊಣ ಒಂದು ಕೀಟ ಇದೆ, ಇದನ್ನು ಹತೋಟಿಯಲ್ಲಿಡಲು 10 ಲೀಟರ್ ನೀರಿಗೆ 20 ಮಿಲಿಯಷ್ಟು ಮೆಲಾಥಿಯನ್ ಮತ್ತು 20 ಗ್ರಾಂಗೆ ಸೇರಿಸಿ ಸಿಂಪಡಣೆ ಮಾಡಿದರೆ ಇದಕ್ಕೆ ನಾವು ಈ ಒಂದು ಹಣ್ಣಿನೊಣವನ್ನು ಹತೋಟಿ ಮಾಡಲಿಕ್ಕೆ ಸಹಕಾರಿಯಾಗುತ್ತದೆ. ಅದೇ ರೀತಿಯಾಗಿ ಮತ್ತೆ ರೋಗಕ್ಕೆ ಬಂದಾಗ ಹಣ್ಣು ಚುಕ್ಕಿ ರೋಗ, ಎಲೆ ಚುಕ್ಕಿ ರೋಗ ಮತ್ತು ಬೇರುಕುಳ ರೋಗ ಇದಕ್ಕೆ ಸಾಮಾನ್ಯವಾಗಿ ಬರುತ್ತೆ. ಈ ಒಂದು ರೋಗಗಳನ್ನು ಹತೋಟಿ ಇಡಲು ನಾವು ಸಾಮಾನ್ಯವಾಗಿ ಬಾವಿಸ್ತೀನಿ ಅಥವಾ ಕಾಪರ್ ಸಿಕ್ಲೋಡ್ ನಾವು ಇದಕ್ಕೆ ಉಪಯೋಗ ಮಾಡಿದರೆ ಈ ಒಂದು ರೋಗಗಳನ್ನು ನಾವು ಹತೋಟಿಯಲ್ಲಿ ಸಹಾಯಕಾರಿಯಾಗುತ್ತದೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು ಬೆಣ್ಣೆ ಹಣ್ಣಿನ ಮರಕ್ಕೆ ಅಷ್ಟೊಂದು ಅತಿ ಹೆಚ್ಚಾಗಿ ಕೀಟ ಮತ್ತು ರೋಗದ ಬಾಧೆಗಳು ಅಷ್ಟೊಂದು ಇರೋದ್ರೆ ಇದಕ್ಕೆ ಆದಷ್ಟು ನಾವು ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಬೆಣ್ಣೆ ಹಣ್ಣಿನ ಬೇಸಾಯವನ್ನು ಮಾಡಲಿಕ್ಕೆ ಒಂದು ಉತ್ತಮ ಒಂದು ವಾತಾವರಣ ಸೃಷ್ಟಿಯಾಗಿದೆ ಮತ್ತು ಇತ್ತೀಚೆಗೆ ಕೂಡ ಇದು ಬಹಳ ಸಹಕಾರಿಯಾಗಿದೆ. ಇದುವರೆಗೆ ತೋಟಗಾರಿಕಾ ವಿಭಾಗದ ವಿಜ್ಞಾನಿಯಾದ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಇವರಿಂದ ಬೆಣ್ಣೆ ಹಣ್ಣಿನ ಉತ್ಪಾದನೆಯ ತಾಂತ್ರಿಕತೆಗಳು ಈ ಕುರಿತ ಮಾಹಿತಿಯನ್ನ ಕೇಳಿದಿರಿ. ಇದು ಇಂದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ರೈತ ಬಾಂಧವರೇ, ಇದುವರೆಗೂ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಈ ಕುರಿತು ಮಣ್ಣು ವಿಜ್ಞಾನಿಯಾದ ಡಾಕ್ಟರ್ ಪ್ರಶಾಂತ್ ಜಿಎಂ ಅವರಿಂದ ಮಾಹಿತಿ ಮತ್ತು ಬೆಣ್ಣೆ ಹಣ್ಣಿನ ಉತ್ಪಾದನೆಯ ತಾಂತ್ರಿಕತೆಗಳು ಈ ಕುರಿತು ತೋಟಗಾರಿಕಾ ವಿಜ್ಞಾನಿಯಾದ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರಿಂದ ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಈಗ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯ ಪೇಟೆ ಧಾರಣೆ ತಿಳಿದುಕೊಳ್ಳೋಣ. ಕಡಲೆಬೇಳೆ ಕ್ವಿಂಟಲಿಗೆ ಕನಿಷ್ಠ 9,700, ಗರಿಷ್ಠ 10,000. ಕಡಲೆಕಾಳು ಕ್ವಿಂಟಲಿಗೆ 8,000-9,000. ಕೆಂಪು ಮೆಣಸಿನಕಾಯಿ ಕ್ವಿಂಟಲಿಗೆ 15,000, ಕನಿಷ್ಠ 25,000, ಗರಿಷ್ಠ. ಧನಿಯಾ ಕ್ವಿಂಟಲಿಗೆ ಕನಿಷ್ಠ 9,000, ಗರಿಷ್ಠ 10,500. ಹಸಿರು ಮೆಣಸಿನಕಾಯಿ ಕ್ವಿಂಟಲಿಗೆ ಕನಿಷ್ಠ 2,000, ಗರಿಷ್ಠ 3,000. ಹೆಸರು ಬೇಳೆ ಕ್ವಿಂಟಲಿಗೆ 10,500-11,000. ಹೆಸರುಕಾಳು ಕ್ವಿಂಟಲಿಗೆ 8,000-10,000. ಹುರುಳಿಕಾಳು ಕ್ವಿಂಟಲಿಗೆ ಕನಿಷ್ಠ 6,000, ಗರಿಷ್ಠ 7,800. ಬೆಲ್ಲ ಕನಿಷ್ಠ 4,500, ಗರಿಷ್ಠ 4,600. ಜೋಳ ಕ್ವಿಂಟಲಿಗೆ ಕನಿಷ್ಠ 3,000, ಗರಿಷ್ಠ 4,800. ರಾಗಿ ಕ್ವಿಂಟಲಿಗೆ ಕನಿಷ್ಠ 3,800, ಗರಿಷ್ಠ 4,500. ದಪ್ಪ ಅಕ್ಕಿ ಕನಿಷ್ಠ ಕ್ವಿಂಟಲಿಗೆ 2,150, ಗರಿಷ್ಠ 3,850. ಉತ್ತಮ ಅಕ್ಕಿ ಕ್ವಿಂಟಲಿಗೆ 4,500, ಕನಿಷ್ಠ 7,800, ಗರಿಷ್ಠ. ಇದುವರೆಗೂ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯ ಪೇಟೆಧಾರಣೆ ಕೇಳಿದಿರಿ. ಕೇಳಿದರೆ ಈಗ ಹೊಸದುರ್ಗದ ಕೈನಾಡುವಿನ ಶ್ರೀಮತಿ ಕರಿಯಮ್ಮ ಮತ್ತು ಸಂಗಡಿಯರಿಂದ ಭಜನೆ ಪದ ಕೇಳೋಣ.